ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಇಂಡಿಯ ಒಬ್ಬ ಪ್ರಗತಿಪರ ವಿಚಾರಧಾರೆಯ ರೈತರಿದ್ದಾರೆ. ಸಾಕಷ್ಟು ಹಿರಿಯರು, ಸಾಕಷ್ಟು ಅನುಭವ ಅವರಲ್ಲಿ ಇದೆ. ಅವರು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಅಂದ್ರೆ ಸಾಕಷ್ಟು ಪದ್ಧತಿಗಳನ್ನು ಅವರು ಅಳವಡಿಸಿಕೊಂಡಿದ್ದಾರೆ. ಕೃಷಿಯೊಳಗೆ ಕಾಯಿಪಲ್ಯ ಬೆಳೀತಾ ಇದ್ದಾರೆ, ಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ಹೈನು ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಆಳು ಸಾಕಾಣಿಕೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಚಟುವಟಿಕೆಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಕಳೆದ ಸುಮಾರು 12 ವರ್ಷಗಳಿಂದ ಅವರು ಈ ಕೃಷಿ ಕ್ಷೇತ್ರದೊಳಗಿದ್ದಾರೆ. ಅವರ ಅನುಭವಗಳು ನಿಮಗೂ ಕೂಡ ಉತ್ತೇಜಕ ಆಗಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಇಂಡಿಯಾ ಮಲ್ಲಪ್ಪ ಖುನಪ್ಪ ಗುಡ್ಲಾ ಅವರು ಈಗ ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋರಿದ್ದಾರೆ. ಮಲ್ಲಪ್ಪ ಅವರೇ, ತಮಗೆ ನಮಸ್ಕಾರ ಮತ್ತು ಸ್ವಾಗತ. ತಮಗೂ ನಮಸ್ಕಾರ ಸರ್. ಸರ್, ನಾನು ಸಮಗ್ರ ಕೃಷಿ ಪದ್ದತಿಯನ್ನು ನನ್ನ ತೋಟದಲ್ಲಿ ಅಳವಡಿಸಿಕೊಂಡಿದ್ದೀನಿ. ಅದರ ಸಂಬಂಧ ನಾನು ನನ್ನ ತೋಟದಲ್ಲಿ ಎಲ್ಲಾ ತರಹದ ಕಾಯಿಪಲ್ಯ ಮತ್ತು ಇತರ ವಾಣಿಜ್ಯ ಬೆಳೆಗಳನ್ನು ನಾನು ಬೆಳೀತಾ ಇದ್ದು. ಮಲ್ಲಪ್ಪರ, ನೀವು ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ? ನೀವು ಚರ್ಚೆ ಮಾಡುವಾಗ ಹೇಳಿದ್ರಿ ಬಹುತೇಕ ಎಲ್ಲಾ ಕಾಯಿಪಲ್ಯಗಳನ್ನು ನಾನು ಬೆಳೀತಾ ಇದ್ದೀನಿ ಅಂತ. ಯಾವ್ಯಾವ ಬೆಳೀತಾ ಇದ್ದೀರಿ ಒಂದ್ ಸ್ವಲ್ಪ ಹೇಳ್ತೀರಿ, ಒಂದ್ ಲಿಸ್ಟ್ ಏನದಂತ ಹೇಳಿ ನಿಮ್ದು? ಸರ್, ನಾನು ತರಕಾರಿಯಲ್ಲಿ ಕಾಯಿಪಲ್ಯ ಒಳಗಂತಂದ್ರ ಕೋತಂಬರಿ, ಮೆಂತಿ ಪಲ್ಲೆ, ಸೊಬ್ಬಸ್ಗಿ, ಪುಂಡಿ ಪಲ್ಲೆ ಮತ್ತು ಹುಣಚಿ ಪಲ್ಲೆ, ಈ ಎಲ್ಲಾ ತರದ ಬೆಳೆಗಳನ್ನ ನಾನು ಬೆಳೀತಾ ಇದ್ದೀನಿ. ಕಾಯಿ ಇದ್ರೊಳಗ ಅಂತಂತಂದ್ರ ಬದನೆಕಾಯಿ, ಬೆಂಡೆಕಾಯಿ, ಚವಳಿಕಾಯಿ ಮತ್ತು ಹೀರಿಕಾಯಿ, ಸೌಂತೆಕಾಯಿ ಮತ್ತು ಮೆಣಸಿನಕಾಯಿಗಳನ್ನ ನಾನು ದಿನಾಲು ಬೆಳೆದು ಮಾರ್ಕೆಟ್ಗಳಲ್ಲಿ ಮಾರಾಟ ಮಾಡ್ತಾ ಇದ್ದೀನಿ ಸರ್. ಇದು ಅಲ್ಲೇ ನಾನು ನನ್ನ ಹತ್ರ 1.5 ಎಕರೆ ನಿಂಬೆ ಬೆಳೆ ಬೆಳೀತಾ ಇದ್ದು. ವಾರದಲ್ಲಿ ನಮ್ಮ ಹತ್ರ 4 ದಿವಸ ಮಾರ್ಕೆಟ್ ಇರ್ತದೆ ಸರ್. ವಾರ 2 ಚೀಲ ತಂದು ನಾವು ಮಾರ್ಕೆಟ್ಗೆ ಮಾರೋದ್ರಿಂದ ನಾ ಅದರಿಂದ ನಿಂಬೆ ಗಿಡದಿಂದ ಲಾಭ ತಗೋತೀನಿ ಸರ್. ಅದು ಅಲ್ಲದೆ ಮತ್ತೆ ನಾನು ಯಾವುದೇ ತರದ ಬಹಳ ಅಂತಂದ್ರು ಈಗಿನ ಕಾಲದೊಳಗ ನಾ ರಾಸಾಯನಿಕ ಬಹಳ ಬೆಳೆಸೋದಿಲ್ಲರಿ ಸರ್. ಅವಶ್ಯ ಇದ್ದರೆ ಅಷ್ಟೇ ಬೆಳೆಸ್ತೀನಿ. ಉಳುಕಿ ಟೈಮ್ನಾಗ ನಾನು ಎರೆಹುಳ ಗೊಬ್ಬರ ಮತ್ತು ತಿಪ್ಪೆ ಗೊಬ್ಬರನೇ ಇರ್ತಾರೆ ಬೆಳೆಗಳಿಗೆ ನಾನು ಬೆಳೆದು, ಮತ್ತು ತರಕಾರಿ ಮತ್ತು ಲಿಂಬೆ ಗಿಡಕ್ಕೂ ನಾನು ಎರೆಹುಳ ಗೊಬ್ಬರ ಮತ್ತು ತಿಪ್ಪೆ ಗೊಬ್ಬರನೇ ಬಳಕೆ ಮಾಡ್ತೀನಿ ಸರ್. ಅಂದ್ರೆ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ರಿ ಮತ್ತು ಬಹುತೇಕ ಎಲ್ಲಾ ಬೆಳೆಗಳನ್ನು ನೀವು ಬೆಳೀತಾ ಇದ್ದೀರಿ, ಎಷ್ಟು ವರ್ಷದಿಂದ ಇದನ್ನು ಮಾಡಕತ್ತೀರಿ? ಸರ್, ನಾನು ಇದು ಮಾಡಕತ್ತಿದ್ದು ನಾನು MA BEd ಸರ್ ನಂದು. ಅದು ನಾನು ನೌಕರಿಗೆ ಟ್ರೈ ಮಾಡಿದೆ, ಆದ್ರೆ ಅದು ನಾನು ಇದು ಆಗ್ಲಿಲ್ಲ. ಆಗ್ಲಾರ ಇದು ಮಾಡಿದ್ರೆ ಏನಾಯ್ತರಿ ಸರ್, ನಾನು ನಮ್ಮ ತಾಯಿಯವರು ಮೊದಲಿನ ಹಿಡಿದು ಇದು ಕಾಯಿಪಲ್ಯ ಮತ್ತು ಮಾರ್ಕೆಟಿಂಗ್ ಮಾಡ್ತಾ ಇದ್ರು ಸರ್. ಅಲ್ಲಿಂದ ಮುಂದೆ ನಾನು ನಮ್ಮ ತಾಯಿಯವರು ನನಗೆ ಎಲ್ಲಾ ಪ್ರೋತ್ಸಾಹ ಕೊಟ್ಟು ನೀ ಹಿಂಗ ಇದು ಮಾಡು ಮತ್ತು ಇದು ನೀವು ನೌಕರಿನೂ ಇಲ್ಲ ಅಂತಂದ್ರೆ ಹಿಂಗಾದ್ರೆ ಇದು ಆತದ, ನಿಂದೇ ಆದಂತ ಒಂದು ಇದು ಮಾಡ್ಕೋಬೇಕು ಅಂದ್ರೆ ಅಂತಂದ್ರ ಆಯ್ತಮ್ಮ ನಾನು ನಿನ್ನ ಇದು ಮಾಡಿಕೊಂಡು ನಿನಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಕೇಂದ್ರ ನಮ್ಮ ತಾಯಿಯವರಿಗೆ ನಾವು ಹೇಳಿದೆ. ಆಯ್ತಂತ ಹೇಳ್ಕೇಂದ್ರ ಅವರು ನಾಲ್ಕು ಎಲ್ಲಾ ತರದ ನಾನು ಮೊದಲಿಗೆ ಬೆಳೀತಕ್ಕಂಥದ್ದು ಎಲ್ಲಾ ಜವಾರಿ ಬೀಜನ ನಾನು ತೊಗೊಂಡು ಬಂದಿದ್ದೇನೆ ಸರ್. ಜವಾರಿ ಬೀಜ ತೊಗೊಂಡು ಬಂದು ನಮ್ಮ ತಾಯಿಯವ್ರಿಗೆ ಹೇಳ್ತಿದ್ದೆ ನಾನು ಸರ್. ಈಗೇನಾಗೈತ್ರಿ ಜನರ ಮೇಲೆ ಆರೋಗ್ಯದ ಸಮಸ್ಯೆ ಬಹಳ ಆಗೈತ್ರಿ ಈ ತರಕಾರಿ ತಿನ್ನೋದ್ರಿಂದ. ನಾನು ಅದಕ್ಕಲ್ಲಿ ನಾನು ಏನ್ ಹೇಳಿದೆ ನೋಡು, ಥೊಡೆನೆ ನಮ್ಮ ಮನೆ ಪೂರ್ತಕ ನಾವು ಬೆಳ್ಕೊಂಡು ಮುಂದೆ ಬೇಕಾದ್ರೆ ನಾವು ಮಾರ್ಕೆಟಿಂಗ್ ಮಾಡೋನು, ಆದ್ರೆ ಒಳ್ಳೆ ತಿಪ್ಪೆ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರ ಹಾಕಿ ಬೆಳೆಯೋಣ ಅಂತ ನಮ್ಮ ತಾಯಿಯವ್ರಿಗೆ ಹೇಳಿದಾಗ ಅವರು ತುಂಬಾ ಸಂತೋಷ ಪಟ್ಟರು. ಅಂದ್ರೆ ವಿಷಮುಕ್ತ ಆಹಾರ ಸಮಾಜಕ್ಕೆ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಇದು ಮಾಡಿದವ್ರಿ. ಅದು ಅಲ್ಲದೆ ನಾವೇನ್ ಮಾಡ್ತೀವ್ರಿ ಸರ್, ನಮ್ಮ KVK ವತಿಯಿಂದ ಎರೆಹುಳು ಗೊಬ್ಬರದ ಒಂದು 25 ದಿವಸ ಟ್ರೈನಿಂಗ್ ತಗೊಂಡ್ರಿ. ಟ್ರೈನಿಂಗ್ ತಗೊಂಡು ನಾನು ಎರೆಹುಳು ಫಿಟ್ನು ಮಾಡಿದ್ದೀನಿ ಮತ್ತು ನಾನು ಎಲ್ಲಾ ಬೆಳೆಗಳಿಗೆ ಜೀವಾಮೃತ ಮತ್ತು ಗೋಕೃಪಾಮೃತ ಬಳಕೆ ಮಾಡ್ತೀನಿ ಸರ್. ಆದ್ರೂ ರಾಸಾಯನಿಕ ಒಂದ್ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಕೊಂಡ್ರೆ ನಾನು ಬೆಳೆಯನ್ನು ಬೆಳೀತಾ ಇದ್ದೀನಿ ಸರ್. ಅದು ರಾಸಾಯನಿಕ ಒಂದ್ ಸ್ವಲ್ಪ ಆದ್ರೂ ಯಾಕೆ ಇಟ್ಕೊಂಡಿದ್ರಿ ನೀವು, ಅದನ್ನು ಯಾಕೆ ಬಿಡಂಗಿಲ್ಲ ನೀವು ಈಗ ಸರ್? ಒಂದೊಂದು ಕೆಲವೊಂದು ಬೆಳೆಗಳಿಗ್ರಿ ಸರ್ ಅದು ರಾಸಾಯನಿಕ ಇದು ಆಗಲ್ರಿ. ಈಗ ಬದ್ನೆ ಗಿಡಕ್ರಿ ಸರ್, ಬದ್ನೆ ಗಿಡಕ್ಕೆ ಯಾವುದೇ ತರದ್ ನಾವು ಸಾವಯವ ಮಾಡಿದ್ರು ಅದಕ್ಕೆ ಇದು ಆಗುದಿಲ್ರಿ ಸರ್. ಅದಕ್ಕೆ ಯಾವಾಗಲೂ ಚಂಡಿ ರೋಗ ಅನ್ರಿ ಸರ್, ಹುಳುಕ ಅದಕ್ಕ ಒಂದ್ ಸ್ವಲ್ಪ ಹುಳ ಬರ್ತದ್ರಿ ಸರ್. ಅದು ಯಾವುದೇ ಇದಕ್ಕೆ ನಮ್ದು ಸಾವಯವಕ್ಕೆ ಕಂಟ್ರೋಲ್ ಆಗಿಲ್ರಿ ಸರ್. ಆದ್ರೂ ಅದಕ್ಕೆ ನಾವು ಹೆಚ್ಚಿನ ಪ್ರಮಾಣದ ಬಳಕೆ ಮಾಡೋದಿಲ್ರಿ ಸರ್. ಸ್ವಲ್ಪ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡೋ ಸಂಬಂಧ ಮಾತ್ರ ಇದು ಮಾಡ್ತೀವಿ ಸರ್. ಉಳಿಕಿದ್ದು ನಾನು ಕಾಯಿಪಲ್ಯಕ್ಕೆ ಯಾವುದೇ ತರದ ರಾಸಾಯನಿಕ ಯೂಸ್ ಮಾಡೋದಿಲ್ಲ ಸರ್. ಗೋಕೃಪಾಮೃತ ಮತ್ತು ಜೀವಾಮೃತ ಮತ್ತು ಎರೆಹುಳ ಗೊಬ್ಬರದಿಂದಾನೇ ನಾನು ಇದು ಮಾಡ್ತೀನಿ. ಎರೆಹುಳ ಜೀವಾಮೃತ ಸಿಂಪರಣೆನೂ ಮಾಡ್ತೀನಿ ಸರ್, ಗೋಕೃಪಾಮೃತ ಸಿಂಪರಣೆನೂ ಮಾಡ್ತೀನಿ. ಸಿಂಪರಣೆ ಮಾಡಿ ಇದು ಮಾಡ್ತೀವಿ ಸರ್. ಮತ್ತು ಬೇವಿನ ಕಷಾಯ ರೀ ಸರ್, ಬೇವಿನ ಕಷಾಯ ಇದು ಮಾಡ್ಕೊಂಡ್ರೆ ಸಿಂಪರಣೆ ಮಾಡ್ತೀವಿ. ಎರೆ ಜಲ ರೀ ಸರ್, ಎರೆ ಜಲ ಸಹಿತ ನಾವು ಸಿಂಪರಣೆ ಮಾಡ್ಕೊಂಡ್ರೆ ಬೆಳೆಗಳಿಗೆ ಸಿಂಪರಣೆ ಮಾಡ್ಕೊಂಡ್ರೆ ಉತ್ಕೃಷ್ಟ ಆದಂತ ಬೆಳೆನೇ ನನ್ನ ಹತ್ರ ತೆಗಿತೀನಿ ಸರ್. ತೆಗೆದು ಡೈಲಿ ನಾವು ಮಾರ್ಕೆಟಿಂಗ್ ಸಮೀಪ ಇರೋದ್ರಿಂದ ನಾವು ಮಾರ್ಕೆಟಿಂಗ್ ನಮ್ಮ ತಾಯಿಯವರಿಗೆ ನಾವು ಬೆಳಗ್ಗೆ ಒಯ್ದು ಕೊಟ್ಟು ಅವರು ಒಂದ್ ಬೆಳಗ್ಗೆ 7 ಗಂಟೆಗೆ ಹೋದ್ರೆ 10 ಗಂಟೆಗೆ ನಾವು ಮಾರ್ಕೆಟಿಂಗ್ ಮಾಡ್ಕೊಂಡು ನಮ್ಮ ದಿನಾಲು ನಮ್ಮ ಮನೆಗೆ ಹತ್ತಕ್ಕಂತ ಸಾಮಾನು ಮತ್ತು ಸಲಕರಣೆಗಳನ್ನು ತಗೊಳಕ್ ನಮ್ಗೆ ಅನುಕೂಲ ಆಗ್ಯದ ಸರ್. ಎಷ್ಟು ದೂರ ಆಗ್ತದೆ ನಿಮಗೆ ಮಾರ್ಕೆಟ್? 2 ಕಿಲೋಮೀಟರ್ ಐತ್ರಿ ಸರ್.

ಸರ್. ಈಗ ಒಂದು 10 ಮಂದಿಗಂತೂ ನನ್ನ ಕಡೆಯಿಂದ ಹೋಯ್ತಾರಿ ಸರ್, 10 ಮಂದಿಗೆ ನಾನು ಡೈಲಿ ಕೊಡ್ತೇನ್ರಿ. ಅವ್ರ ಕಡೆಯಿಂದ ಕೊಟ್ಟು ಅವರು ಇದು ಮಾಡ್ತಾರ, ಇಲ್ಲ ನೋಡಪ್ಪ ನಿನಗೆ ಇನ್ನ ಬೇಕಾದ್ರೆ ಹೇಳು, ನಮ್ಮಲ್ಲಿ ಬಹಳ ಜನ ಅದಾರ ಅಂತೇಳಿ. ಯಾಕಂದ್ರೆ ನಮಗೂ ಒಂದ್ ಸ್ವಲ್ಪ ನೀರಿನ ಸಮಸ್ಯೆ ಬರ್ತದ್ರಿ ಸರ್, ನೀರಿನ ಸಮಸ್ಯೆ, ಇದ್ರ ಸಮಸ್ಯೆ ಬರ್ತಂದ್ರೆ ಒಂದ್ ಸ್ವಲ್ಪ ನಾವು ಯಾಕಂದ್ರೆ ರೈತ ಇವರಿಗೆ ನಾವು ಮಾತು ಕೊಟ್ಟೇವಂದ್ರೆ ಇದು ಮಾಡಕ್ ಬರಲ್ರಿ. ಅವ್ರು ನಮ್ ಸಂಬಂಧ ಕೂತಾನ ಮತ್ತಲ್ಲಿಂದ ಒಂದ್ ಅವ್ರಿಗೆ ಏನನ್ಸ್ತದ್ರಿ ಸರ್, ನಾಳೆ ಇಲ್ಲ ನಮ್ ಮನ ಕೊಟ್ಟಿದೀವಿ ಈ ಕೊಡಲ್ಲ ಅಂತಂದ್ರೆ ಏನ್ ಮತ್ತೊಂದ್ ಕಡೆ ಹೆಚ್ಚಿಗೂ ಅಂತ ಇದಕ್ಕೆ ಹೋತಾನ ವಿಶ್ವಾಸ ಬರಂಗಿಲ್ಲ ಅಂತೇಳಿ ನಾ ಅವ್ರಿಗೆ ಅಡ್ವಾನ್ಸ್ ಹೇಳ್ಬಿಡ್ತೀರಿ. ಈಗ ಸಿರಿಧಾನ್ಯಗಳನ್ನು ನೀವು ಬೆಳೀತಾ ಇದ್ದೀರಿ, ಎಷ್ಟು ಪ್ರಮಾಣ ಬೆಳೀತಾ ಇದ್ದೀರಿ, ಮತ್ತೆ ಈಗೇನು ಹೇಳಿದ್ರಲ್ಲ ನೀವು ಸಂಸ್ಕರಣೆ ಮಾಡಿ ಅವರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ, ಅದು ಎಷ್ಟೆಷ್ಟು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಸರ್? ನಾವು ಯಾವಾಗಲೂ ಬಾಳ ಬೆಳೆದಿಲ್ರಿ ಸರ್, ನಮ್ಮ ಮನಿ ಪೂರ್ತಿಯಾಗಂತ ನಾನು ಬೆಳ್ಕೊಂಡಿದ್ದು ಮೊದಲ್ರಿ ಸರ್. ಆಮೇಲೆ ನಂದು ನೋಡಿದ ಮೇಲೆ ಏನಾಯ್ತ್ರಿ ಸರ್, ನಾನು ಬೆಳೆದ ಮೇಲೆ ಕೆಲವೊಂದ್ ಜನ ನೋಡ್ ನಮ್ಮ ಹತ್ರ ನೋಡಿದ್ರಿ, ಏನ್ ನಮಗೂ ಇಷ್ಟು ಕೊಡ್ತೀರಿ ಅನ್ನಂತ, ನಾನು ಈ ವರ್ಷ ಕೊಡಲ್ಲ ಅಂತ ಹೇಳಿದ್ರೆ ಅವ್ರಿಗೆ, ನಾ ಈ ವರ್ಷ ಕೊಡಂಗಿಲ್ಲ, ನಾನು ಈ ಸರ ಬೆಳ್ಕೊಂಡಿದ್ದು ನನ್ನ ಮನಿ ಪೂರ್ತಿಯಾಗಿ ಬೆಳ್ಕೊಂಡಿನಿ, ಇದ್ರ ಬೇಕಾದ್ರೆ ಒಂದ್ ಸ್ವಲ್ಪ ಕೊಡ್ತೀನಿ ನಿಮ್ಗೆ, ಮುಂದಿನ ಸಲ ನಾನು ಹೆಚ್ಚಿಗೆ ಹಾಕ್ತೀನಿ ಅಂತ ಹೇಳ್ತೀನಿ ಸರ್. ನಾ ಮೊದಲು ಹಾಕಿದ್ದು ಎರಡೇ ಗುಂಟಾ ರೀ ಸರ್, ಎರಡೇ ಗುಂಟಾ ನೆವಣಿ ಹಾಕಿದ್ದೀರಿ, ಅದೇ ಎರಡು ಗುಂಟಾದಾಗ ಎರಡು ಕಟ್ಟ ಆಯ್ತ್ರಿ, ಅಂದ್ರೆ 100-120 ಕೆಜಿ ಕೆಜಿ ಆಯ್ತ್ರಿ ಸರ್. ಅದು ನಾನು ಪ್ರೊಸೆಸಿಂಗ್ ಮಾಡಿ ಇದು ಮಾಡಿದ್ರೆ ಒಂದು 80 ಕೆಜಿ ಆಯ್ತ್ರಿ ಸರ್. 80 ಕೆಜಿ ಆದಕ್ರೆ ನಾನು ಅಷ್ಟು ನಮ್ಮ ಮನೆಯಾಗ ಬಳಕೆ ಮಾಡ್ಕೊಂಡಿವ್ರಿ ಸರ್. ಬಳಕೆ ಮಾಡ್ಕೊಂಡ ಮೇಲೆ ಒಂದೊಂದು ಹಬ್ಬ ಬರ್ತಾವ್ರಿ ಸರ್. ಅದಕ್ಕೆ ಅದು ಆ ಹಬ್ಬದಾಗ ಒಯ್ದು ನಮ್ಮ ತಾಯಿಯವರು ಮತ್ತೆ ಒಂದು 20-30 ಕಿಲೋ ಒಯ್ದು ಅಲ್ಲೇ ಇಟ್ಕೊಂಡು ಮಾರಿದ್ರಿ, ಅದರಿಂದ ಲಾಭ ಅಂತ. ಮುಂದಿನ ಸರ ಏನ್ ಮಾಡಿದ್ರಿ ಸರ್, ನಾನು ಒಂದು ಮಳೆ ವರ್ಷ ಒಂದು 1 ಎಕರೆ ಹಾಕದೇನ್ರಿ ಸರ್. 1 ಎಕರೆ ಹಾಕದಕ್ರೆ 15 ಕಟ್ಟ ಐತ್ರಿ ಸರ್. 15 ಕಟ್ಟ ಆದ್ರೂ ಅದಕ್ಕೆ ಒಂದು ಅದ್ರಾಗ ಒಂದು 10 ಚೀಲ ಪ್ರೊಸೆಸ್ ಮಾಡಿ ನಮ್ಮ ಊರೊಳಗೆ ಒಬ್ಬರು ಗಣ್ಯ ವ್ಯಕ್ತಿಗಳು ಅದಾರಿ ಸರ್. ಆ ಗಣ್ಯ ವ್ಯಕ್ತಿಗಳು ನಮಗೊಂದು 5-5 ಕೆಜಿ ಪ್ಯಾಕೆಟ್ ಮಾಡಿ ಕೊಡ್ತೀವನಪ್ಪ ಅಂತ ಕೇಳಿದ್ರಿ, ಪ್ಯಾಕೆಟ್ ಹ್ಞೂನ್ರಿ ಅಂತಂದ್ರೆ ಅವ್ರಿಗೆ ಪ್ಯಾಕೆಟ್ ಮಾಡಿ ಅವ್ರ ಮನೆಗೆ ಹೋಗಿ ತಲುಪಿಸುವಂತ ವ್ಯವಸ್ಥೆ ಮಾಡೇನ್ರಿ ಸರ್. ಶೋಕಿ ಇದಕ್ಕೆ ಸಾಕ್ತಾರೆ, ಗುಬ್ಬಿ ಅದ್ರಿ ಸರ್ ಮನೆಯೊಳಗ್ರಿ, ಅವಕ್ಕೆ ಬೇಕಾದಂತವ ಮತ್ತು ಹೋಟೆಲ್ದೊಳಗೆ ಅದು ಅವು ಕೌಂಜ ಅಂತ ಕೂಳಿ ಸಾಗಿರ್ತಾರೆ ಸರ್. ಆ ಕೂಳಿಗಂತ ಬೇಡಕ್ಕಿಂದ್ರೆ ಅವ್ರಿಗೆ ಬೇಡಿಕೆ ಅದಕ್ಕೂ ಭಾಳ ಬೇಡಿಕೆ ಅದ್ರಿ ಸರ್. ಅವ್ರು ಕೇಳಿದಾಗ ಅವರಿಗೆ ಮೊನ್ನೆ ಒಂದು 8 ಚೀಲ ಕೊಟ್ಟೇನ್ರಿ ಸರ್. ನಾನು 3,000 ರೂಪಾಯಿ ಕಿಂಟೋಲ್ದಾಗ ಮೂರುವರೆ ಸಾವಿರ ರೂಪಾಯಿ ಕಿಂಟೋಲ್ದಾಗ ಕೊಟ್ಟೇನ್ರಿ ಸರ್. ಅವ್ರಿಗೆ ಕೊಟ್ಟು ಇದು ಮಾಡೇನ್ರಿ ಸರ್. ಈಗಂತೂ ನಮ್ಮ ಹತ್ರ ನೆವಣಿ ಅಟ್ಟೆ ಒಂದು 2 ಕಟ್ಟ ಅದಾವ್ರಿ, ಅವೇ ಪ್ರೊಸೆಸಿಂಗ್ ಮಾಡಿ ನಾವು ಮನೆಗೆ ಊಟ ಮಾಡಕತ್ತೀನಿ ಸರ್. ಇನ್ನೂ ಆದರೂ ಹೆಚ್ಚಿಗೆ ಬೆಳೆದು FPO ಮುಖಾಂತರ ಮಾರಾಟ ಮಾಡೋಣ ಅಂತ ನಮಗೂ ಒಬ್ರು ಹೇಳಿದ್ರಿ ಸರ್. ಹ್ಞೂ ಅಂದಿವ್ರಿ ಅವರು, ಅದಿನ ಅಲ್ಲಿಗೆ ಉಳಿದ್ರಿ ಸರ್. ಮುಂದಿನ ಸರ ಹಿಡಿದು ಮತ್ತೆ ಬೆಳಿತಾವ್ರಿ ಸರ್. ಈ ನವಣಿ ಹೆಚ್ಚು ಬೆಳಿಬೇಕು ಅನ್ನುವಂತ ವಿಚಾರ ಇಟ್ಕೊಂಡಿರಿ? ನವಣಿದಿಂದ ರೀ ಸರ್ ಶುಗರ್ BP ಅಂತ ಹೇಳಿಕಂದ್ರೆ ಬಹಳ ಜನ ಇದು ಅಂತಾರ್ರಿ, ಅದಕ್ಕೆ ಅದು ಮದ್ದು ಅಂತ ಹೇಳಿದ್ರಿ. ಮದ್ದನ್ನ ನಮ್ಮ ಅಧಿಕಾರಿ ಅವರು ಶುಗರ್ BP ಇದ್ದವ್ರೆ ನನ್ನ ಹತ್ರ ಒಯ್ದಿದ್ರಿ ಸರ್ ಬಹಳ ಜನ. ಮತ್ತೆ ಮೊಳಕಾಲು ನೋವು ಮತ್ತೆ ಕೈ ಜಾಯಿಂಟ್ ಪೇನ್ ಇದ್ದವ್ರಿಗೆ ಅದು ಬಹಳ ಪೌಷ್ಟಿಕಾಂಶ ರೀ ಸರ್. ಅದಕ್ಕಾಗಿ ನಾನು ಅಂತೂ ಯಾರಿಗೆ ಮಾರ್ಕೆಟಿಂಗ್ ಮಾಡಲಿಲ್ಲ ಅಂದ್ರು ನಾನು ವರ್ಷ ಅದೊಂದು ನಾ ಪ್ರತಿಜ್ಞೆ ಮಾಡ್ದಂಗೆ ಆಗೈತ್ರಿ ಸರ್. ವರ್ಷಿಗೆ 1 ಎಕರೆ ಅಥವಾ 1 ಬೆಳೆದಿಲ್ಲ ಅಂದ್ರೂ 1 ಬಿಗಿಯಾರೆ ನಾನು ಬೆಳಿಬೇಕು ಅನ್ನೋದು ನನಗೆ ಇದು ಆಗೈತ್ರಿ ಸರ್. ಬೆಳ್ಕೊಂಡು ನಾರೇ ನಮ್ಮ ಮನೆ ಮತ್ತು ನನ್ನ ಕುಟುಂಬರೇ ಆರೋಗ್ಯವಾಗಿರ್ಲಿ ಅಂತೇಳಿ ನಾನು ವಿಚಾರ ಮಾಡೇನ್ರಿ. ನಾನು ಕುಟುಂಬ ಸಹಿತ ಬಿಟ್ಟು ನಮ್ಮ ಮತ್ತೊಬ್ಬರಿಗೆ ನಾನು ಕೇಳದವ್ರಿಗಂತೂ ಯಾರಿಗೂ ಇಲ್ಲ ಅಂತೇಳಿ ಸರ್. ನನ್ನ ಹತ್ರ ನೀವು ರೊಕ್ಕ ಕೊಡ್ರಿ ಬಿಡ್ರಿ ಬೇಕಾದಂಗೆ ನನ್ನ ಹತ್ರ ಒಯ್ದಿ ಅಂತ ಹೇಳಿನ್ರಿ ಸರ್. ನಾವ್ರಿ ಅಷ್ಟೋ ಜನಕ್ಕೂ ನಾವು ಕೊಟ್ಟಿನ್ರಿ ಸರ್, ಒಯ್ದಾರ್ರಿ ಊಟ ಮಾಡಿಕಂದ್ರೆ ಎಲ್ಲರೂ ಹೇಳಿದ್ರು. ಮೊದಲು ನಾನು ಕೊಡಬೇಕಾದ್ರೂ ಒಂದು ತೊಳೆ ಕೆಲವೊಂದು ಜನಕ್ಕೆ ಸರ್ 1 ಕೆಜಿ ಫ್ರೀ ಕೊಟ್ಟೇನ್ರಿ. ಫ್ರೀ ಕೊಟ್ಟು ಪ್ರೊಸೆಸಿಂಗ್ ಮಾಡಿ ಫ್ರೀ ಕೊಟ್ಟ ಮೇಲೆ ಅವ್ರು ಅದು ಇದು ಆದ್ಮೇಲೆ ನನಗೆ 5 ಕಿಲೋ ಕೊಡು ಅಂತೇಳಿ ಆರ್ಡರ್ ಮಾಡಿದ್ದಾರೆ ಸರ್. ಆದ್ರೆ ಅದು ಕಂಟಿನ್ಯೂ ಅದಾರಿ ಸರ್, ನಾನು ಕಂಟಿನ್ಯೂ ಬೆಳಿತೀನಿ ಸರ್. ಅದಕ್ಕೆ ನೀರು ಬಹಳ ಹತ್ತದಿಲ್ರಿ ಸರ್. ಒಂದು ಸಲ ಅದಕ್ಕೆ ಏನಾದ್ರು ಯಾವುದೇ ತರದ ರಾಸಾಯನಿಕ ಹತ್ತದಿಲ್ರಿ ಸರ್. ಏನು ಸುಮ್ಮ ಹೋಗಿ ಬಿತ್ತಿ ನಾವು ಎರೆಹುಳು ಗೊಬ್ಬರದಾಗ ಬಿತ್ತಿದ್ದೀರಿ ಸರ್. ಮತ್ತೆ ನೆವಣಿ ಬಿತ್ತಬೇಕಾದ್ರು ನಾವು ಚೆಲ್ತೀವಿ ಇದು ಮಾಡ್ತೀವಿ ಅಂದ್ರೆ ಆಗಲ್ರಿ ಸರ್. ಒಂಥರ ಉಸುಕ್ ತಗೋಬೇಕ್ರಿ, ಉಸುಕ್ನಾಗ ಬಿತ್ತಿ ಅದ್ರ ಜೋಡಿ ಎರೆಹುಳು ಗೊಬ್ಬರ ಬಿತ್ತಿದ ಮೇಲೆ ಒಳ್ಳೆ ಇಳುವರಿ ಬರ್ತದ್ರಿ ಸರ್. ಇಳುವರಿ ಬರ್ತಾರೆ ಸರ್. ಇದು ಆಗಿದೆ ನನಗೂ ಅದರದಿಂದ ನಮ್ಮ ಆತ್ಮ ಯೋಜನೆ ಅಡಿಯಿಂದ ಅದಕ್ಕೆ ಸಹಾಯಧನನು ಅದಾರಿ ಸರ್. ಆತ್ಮ ಯೋಜನೆ ಮತ್ತು ನಮ್ಮ ಕೃಷಿ ಇಲಾಖೆಯಿಂದ ಅದಕ್ಕೆ ಸಹಾಯಧನ ಕೊಟ್ಟಾರಿ ಸರ್. ಅದಕ್ಕೆ ಮುಂದೆ ನಮ್ಮ KVK ದವರು ನಮ್ಮಲ್ಲಿ ಬಂದು ಇದು ಮಾಡ್ಕೊಂಡು ಹೋಗ್ಯಾರಿ ಸರ್. ವೀಕ್ಷಣೆ ಮಾಡ್ಕೊಂಡು ಬಂದಿದ್ದರು, ಮೇಡಮ್ ಅವರು ಬಂದಿದ್ದರು, ನಮ್ಮ ಸರ್ ಬಂದಿದ್ದ ಬಳಿ, ಇವರು ನಮ್ಮ ನೆಗಳೂರು ಸರ್ ಬಂದಿದ್ದರಿ ಸರ್. ಎಲ್ಲ ಇದು ಅದಾರಿ ಸರ್. ನೆವಣಿ ಅಂತೂ ಒಳ್ಳೆ ಆರೋಗ್ಯಕ್ಕೂ ಒಳ್ಳೆ ಹಾರ ಸರ್. ಹೆಂಗ ಜನರು ಅಂದ್ರೆ ಗ್ರಾಹಕರು ನವಣಿಯನ್ನ ಸ್ವೀಕಾರ ಮಾಡ್ಯಾರಂತೀರಿ? ಯಾಕಂತಂದ್ರೆ ಕೆಲವರು ಹೇಳೋದನ್ನ ನಾವು ಕೇಳ್ತಾ ಇದ್ದೀವಿ, ರೆಗ್ಯುಲರ್ ಆಗಿ ಉಪಯೋಗ ಮಾಡೋದ್ರಿಂದ ಒಂದ್ ಸ್ವಲ್ಪ ಬಿರುಸಾಗ್ತದ ನವಣಿ ಅನ್ನುವಂಥದ್ದು, ನಿಮ್ಮ ಅನುಭವ ಏನದ? ಇಲ್ಲ ಸರ್, ನವಣಿ ಒಟ್ಟ ಬಿರುಸಾಗುದಿಲ್ರಿ ಸರ್. ನವಣಿ ಹೆಂಗದರಿ ಸರ್ ಅಂತಂದ್ರ ಅದನ್ನ ಹಾಲು ಮತ್ತು ಬೆಲ್ಲ ಈ ಎರಡೂ ಮಿಕ್ಸ್ ಮಾಡಿ ಅದು ಹೊಡೆದ್ರೆ ಒಂದ್ ಅದೇನಂದ ಅಮೃತಕ್ಕೆ ಸಮಾನ ರೀ ಸರ್. ಅದು ಅಷ್ಟೊಂದು ಆನಂದ ರೀ ಸರ್. ಯಾರು ಉಂಡಾರೋ ಬಿಟ್ಟಾರೋ ನಮ್ಗೆ ಗೊತ್ತಿಲ್ಲ ಸರ್. ನಾನಂತೂ ಉಂಡಿದ್ ನಾನು ಹೇಳ್ತೀನಿ ಸರ್. ನೆವಣಿ ಉಂಡ್ರಿ ಅಂತಂದ್ರೆ ನಾವು ಬೆಳಗ್ಗೆ ನಾನು ನೆವಣಿ ನಮ್ಮ ಹತ್ರ ನಮ್ಮ ಮನ್ಯಾಗ ಹೇಳ್ಬಿಟ್ಟಿನ್ರಿ, ನಾವು ರೇಷಿಂಗ್ ಅಕ್ಕಿ ಭಾಳ ಬಳಸೋದಿಲ್ರಿ ಸರ್. ಬಂದಿದ್ರೆ ರೇಷಿ ಭಾಳ ಆದ್ರೆ ಇಡ್ಲಿ ಉಪ್ಪು ರವ ಇಟ್ಟು ಮಾಡ್ತಾರೀ ಸರ್. ಉಳ್ಕಿದ್ ನಾವು ಏನು ಮಾಡೋದಿಲ್ಲ ಸರ್. ಬೆಳಗ್ಗೆ ಹೇಳ ನಮ್ಮ ಅತ್ತಿಗೆಯವರು ನಮ್ಮ ತಾಯಿಯವ್ರಿ, ನವಣಿ ಒಂದ್ ಕೆಜಿನೂ ಹಾಕುದಿಲ್ಲ ಸರ್, ಒಂದ್ ಅರ್ಧ ಕೆಜಿ ಹಾಕ್ಬಿಟ್ಟವ್ರಿ ಇಡೀ ಮನಿ ಅನ್ ಮಂದಿ ಎಲ್ಲ ನಾವ್ ಅದೇ ಊಟ ಮಾಡ್ತೀವಿ ಸರ್. ಎಮ್ಮೆ ಹಾಲು, ನವಣಿ ಮತ್ತು ಬೆಲ್ಲ ಉಣೋದ್ರಿಂದ ಸರ್ ನಮ್ಗ ಜಾಯಿಂಟ್ ಪೇನ್ ನಮಗೂ ಇದ್ದು ನಮ್ಮ ಅಣ್ಣವ್ರಿಗೆ ಇತ್ತರಿ ಸರ್ ಇಷ್ಟು ದಿವಸ ಅವ್ರಿಗೆ ಕಮ್ಮಗೆ ಅಂತ ಹೇಳಾಕತ್ತಾರ ಸರ್. ಅದು ಮಿನಿಮಮ್ ಒಂದು 2 ತಿಂಗಳು ಬೇಕ್ರಿ ಸರ್. 2 ತಿಂಗಳದಾಗ ಕಡಿಮೆ ಆತ ಸರ್. ಇಲ್ಲೊಬ್ರು ನಮ್ಮ ಲೋಣಿ ಅವರು ಒಬ್ರು ಅದಾರಿ ಸರ್, ಒಬ್ರು ಶೆಟ್ಟಿ ಅಂತೇಳಿ ಅದಾರಿ ಸರ್. ಅವರಂತೂ ಅವರು ಟೇಲರಿಂಗ್ ಮಾಡ್ತಿದ್ರಿ ಸರ್. ಮೊದಲ ಟೇಲರಿಂಗ್ ಮಾಡೋದು ಅವರಿಗೆ ಕಾಲ ಮತ್ತು ಜಾಯಿಂಟ್ ಪೇನ್ ಇರೋದ್ರಿಂದ ನವಣಿ ಊಟ ಮಾಡೋದ್ರಿಂದ ಅವ್ರ ಪೂರ್ತಿ ಇಸದ ಅವರು 70 ಏಜ್ ಅದಾರಿ ಸರ್. ಇಸದ ನಮಗೂ ಆಕ್ಟಿವ್ ಅದಾರಿ ಸರ್. ಅವರು ಆಕ್ಟಿವ್ ಅದಾರ, ಅವ್ರದಿಂದ ನಾವು ಬಹಳ ಕಲ್ತೀವ್ರಿ ಸರ್. ಅವರು ಹೇಳಿದ್ರು ನವಣಿ ಉಂಡ್ರ ಇದು ಆತದ. ಅವರು ಎಲ್ಲಾ ತರದ ದಿಸಿ ಧಾನ್ಯಗಳು ಬೆಳೀತಾರೆ ಸರ್. ಇವು ನವಣಿ, ಬರ್ಗ, ಅರ್ಗ ಮತ್ತು ಸಾವಿ ಎಲ್ಲಾ ಬೆಳೆದಾರಿ ಸರ್. ಅವರು ನವಣಿಯಿಂದ ಒಳ್ಳೆ ಇಳುವರಿನೂ ಅದಾರಿ ಸರ್, ಮತ್ತು ನಮ್ಗೆ ಲಾಭದಾಯಕನೂ ಅದ, ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೆ ಆಹಾರ. ಸಂಸ್ಕರಣೆ ಮಾಡುವಂತಹ ಒಂದು ಸಂದರ್ಭದೊಳಗ ನವಣಿ ಬಹಳಷ್ಟು ಜನ ರೈತರು ಯಾಕೆ ಬೆಳೀತಾ ಇಲ್ಲ ಅನ್ನೋದಕ್ಕೆ 2 ಕಾರಣ ಅದಾವ. ಒಂದು, ಸಂಸ್ಕರಣೆ ಬಹಳ ಸಮಸ್ಯೆ ಆಗ್ತದ ಒಂದು, ಆಮೇಲೆ ಬಹಳ ಮಂದಿ ಗ್ರಾಹಕರು ಸಿಗುವುದಿಲ್ಲ ನಮಗೆ ಅನ್ನುವಂಥದ್ದು ಒಂದು. ನೀವು ಯಾವ ರೀತಿ ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಾ ಇದ್ರಿ ಸರ್? ಏನದರಿ ಸರ್, ಮಾರ್ಕೆಟಿಂಗ್ ಆಗಲ್ಲ, ಸಂಸ್ಕರಣೆ ಮಾಡೋದು ಇದು ಕಠಿಣ ಐತೆ ಅಂತಂದ್ರಿ ಸರ್, ಇದು ಆಗಲ್ರಿ ಸರ್. ಅದು ಅದೇನು ಅಂತಾರಲ್ರಿ ಸರ್, ಅದು ಮಾಡ್ಲಾರವ್ರ ಒಂದು ನೆವಾರಿ ಸರ್. ಇಲ್ಲಿ ಸರ್ ನಮ್ ಕೆವಿಕೆದವ್ರ ಹತ್ರ ಪ್ರೊಸೆಸಿಂಗ್ ಇದು ಅದರಿ ಸರ್, ಅವರು ಒಡೆದು ಕೊಡ್ತಾರೆ ಸರ್. ಅವರೇನು 1 ರೂಪಾಯಿ ಚಾರ್ಜ್ ತಗೊಂಡಲ್ಲ, ಏನು ಇಲ್ಲ. ನೀವು ಎಷ್ಟು ಬೇಕಾದ್ರು ಬಂದು ಹಾಕೊಂಡು ಹೋಗಿ, ಸಂಸ್ಕರಣೆ ಮಾಡ್ಕೊಂಡು ಹೋಗಿ ಅಂದಾರೆ ಸರ್. ಅದು ಅಲ್ಲೇ ನಮ್ಮ ಇಲ್ಲಿ ನಾವು ಇಂಡಿ ಒಳಗ್ರಿ ಸರ್, ಈ ಹಿಟ್ಟಿನ ಗಿರಣಿ ಇರ್ತಾವಲ್ರಿ ಸರ್, ಆ ಹಿಟ್ಟಿನ ಗಿರಣಿ ಒಳಗೆ ರವೆ ಒಡೆಯುವಂತ ಒಂದು ಮಿಷನ್ ಅದರಿ ಸರ್. ಆ ರವೆ ಒಡೆಯೊಳಗ ಮಿಷನ್ ಒಳಗೆ ಹಾಕಿದೇವ ಅಂದ್ರೆ ಅದು ಆ ಪ್ರೊಸೆಸಿಂಗ್ ಆಗಿ ಬರ್ತದ್ರಿ ಸರ್. ಅದು ಮನೆಯೊಳಗೆ ಒಯ್ದು ಅದು ಮೊದಲೇ ನಾವು ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ಏನು ಕಠಿಣ ಇಲ್ಲ ಸರ್. ನಾನು ಇವತ್ತು ಒಡ್ಕೊಂಡ್ ಬರ್ತೀನಿ ಅಂತಂದ್ರೆ ಬೆಳಗ್ಗೆ ಒಂದ್ ಸ್ವಲ್ಪ ಅವು ನೆನೆಹಾಕಿ ಮಣೆಗೆ ಬಿಡುದ್ರಿ ಸರ್ ಬಿಸಿಲಾಗ. ಸಾಯಂಕಾಲ ಒಯ್ದಕ್ಕಿಂದ್ರೆ ಪ್ರೊಸೆಸಿಂಗ್ ಮಾಡ್ಕೊಂಡು ಬಂದು ಬೆಳೆ ಮುಂಜಾನೆ ಆದಕ್ಕಿಂದ್ರೆ ಅದಕ್ಕೆ ಮತ್ತದ್ರದ್ದು ಎಲ್ಲ ಗೊಳ್ಳ ತೆಗೆದು ಸೋಸಿ ಇದು ಮಾಡಿದ್ರಕ್ಕಾರ ಇದು ಆಗ್ಬಿಡ್ತದ್ರಿ ಸರ್. ಏನು ಇದು ಇಲ್ಲ ಸರ್. ಸೀದಾ ಮಾರ್ಕೆಟ್ಗೆ ಒಯ್ದು ಮಾರ್ಬೋದ್ರಿ ಸರ್, ನಾವು ಮನೆಯಾಗೂ ಉಣ್ಬೋದ್ರಿ. ಇಷ್ಟೇ ರೀ ಸರ್, ಇದೇನು ಜ್ವಾಳ ನಾವು ಬೀಸದಂಗೆ ಅದಾರಿ ಸರ್. ಆದ್ರೆ ಒಂದ್ ಸ್ವಲ್ಪ ಅತ್ತು ತೋಯಿಸೋದು ಏನದಲ್ರಿ ಸರ್, ಅದೇ ಒಟ್ಟು ಕಠಿಣ ರೀ ನಮ್ಮ ಜನಕ್ಕೆ ಕೆಟ್ಟಣ, ಮತ್ತೆ ಅದಿಟ್ಟು ಕೇರುದ್ರಿ ಸರ್. ಹೇರಿ ಸೋಸಿ ಇದು ಮಾಡೋದು ಸ್ವಲ್ಪ ಅವ್ರಿಗೆ ಕಠಿಣ ಅನಿಸ್ತಾರೆ ಸರ್. ಅದು ಬಿಟ್ರೆ ಏನೂ ಇಲ್ಲ ಸರ್. ಅದು ಎಲ್ಲಕ್ಕಿಂತ ಈಜಿರಿ ಮತ್ತ ಸರ್ ಆರೋಗ್ಯವೇ ಭಾಗ್ಯ ರೀ ಸರ್. ಆರೋಗ್ಯವೇ ಭಾಗ್ಯ ಅದ ಮಂದಿಗೆ, ಅದು ಜನಕ್ಕೆ ಅದು ಅಷ್ಟೊಂದು ಇದು ಆಗಲ್ಲ. ಆದ್ರೆ ಸರ್ ಈಗ ಇಲ್ಲೇ ನಮ್ಮ ಬಿಜಾಪುರದೊಳಗೆ ಹಳ್ಳಿ ಮನೆ ಅಂತೇಳಿ ಅದರಿ ಸರ್. ಹಳ್ಳಿ ಮನೆ ಅಂತೇಳಿ ಹೋಟೆಲೇ ಅದರ ಸಂಬಂಧ ತೆಗೆದ್ಬಿಟ್ಟಾರಿ ಸರ್ ಅವ್ರು. ಮತ್ತೆ ಅದು ಮಾರ್ಕೆಟಿಂಗ್ ಇಲ್ಲ ಅಂತಾರಲ್ಲ ಸರ್, ಮಾರ್ಕೆಟಿಂಗ್ ಇರ್ಲಿಲ್ಲ ಅಂದ್ರೆ ನಾವರೇ ಊಟ ಮಾಡ್ಬೇಕಲ್ಲ. ಮಾರ್ಕೆಟಿಂಗ್ ಮಾಡ್ಬೇಕಂತೇಳಿ ಬೆಳಿಬೇಕಂತೇನಿಲ್ಲ ಸರ್. ನನ್ನ ಆರೋಗ್ಯ ಮತ್ತು ನನ್ನ ಕುಟುಂಬದ ಆರೋಗ್ಯ ಸರಿಯಾಗಿರ್ಬೇಕಂದ್ರೆ ನಾವು ಬೆಳಿಬೇಕ್ರಿ ಸರ್, ನಾವು ತಿನ್ನಬೇಕ್ರಿ ಸರ್. ಅದಕ್ಕಾಗಿ ಸರ್ ಇದು ಏನು ನವಣಿ ಅಷ್ಟೊಂದು ಕಠಿಣವಾದಂತಹ ಬೆಳೆ ಅಲ್ಲ, ಪ್ರೊಸೆಸಿಂಗ್ ಕಠಿಣ ಅಲ್ಲ ಸರ್. ಆದ್ರೆ ಅದು ಇದು ಇಲ್ಲ ಸರ್. ನಮ್ಮ ಬಹಳ ಜನ ಈಗಂತೂ ಕೆಲವೊಂದು ಜನ ರೀ ಸರ್, ನೀವು ನಾನೇ ಹೇಳ್ತಿದ್ದೇನೆ ಸರ್. ಆಲ್ರೆಡಿ ನನಗೆ ಎಷ್ಟೊಂದು ಜನ ನನಗೆ ಕೇಳ್ತಾರೆ, ನಮಗಿಷ್ಟು ಕೊಡ್ರಿ, ನಮಗಿಷ್ಟು ಕೊಡ್ರಿ, ಬಂದು ಹೋಯ್ರಪ್ಪ ಅಂತ ಹೇಳ್ತೀನಿ ಸರ್. ನಮ್ಗೆ ಇಷ್ಟ ಆಗ್ತದ ಪ್ರೊಸೆಸಿಂಗ್ ನೀವು ಮಾಡ್ಕಿಂತ ತಂದು ನಿಮ್ಮ ಮನೆ ಕೊಡ್ತೀನಿ ಅಂತ ಹೇಳಿನ್ರಿ ಸರ್. ಅವ್ರು ಆಯ್ತು ಅಂತ ಹೇಳಿಕೇಂದ್ರೆ ಎಷ್ಟೋ ಜನಕ್ಕೂ ನಾ ಕೊಟ್ಟೇನ್ರಿ ಸರ್, ಬಟ್ಟೇನ್ರಿ ನಾ ಕಡೆ ಏನ್ ನನ್ನ ಮನೆಯಾಗ ಉಳಿದಿದ್ದ ನವಣಿನ ನಾನು ಎಲ್ಲ ನಮ್ಮ ಬೀಗರು ಬಿದ್ರು ನಮ್ಮ ಮಂದಿ ಮಕ್ಕಳು ನಮ್ಮ ಎಲ್ಲ ಪೋಣ್ಯರಿಗೆ ಸತ ಕೊಟ್ಬಿಟ್ಟಿ ಸರ್. ಬಂದವ್ರಿಗೆಲ್ಲ ಒಯ್ಯ್ರಿ ಕಡೆಗೆ ಸರ್. ಏನೂ ಆಗಲಿಲ್ಲ ಅಂದ್ರೂ ರಿಲೇಷನ್ ದೊಳಗ್ರಿ ಸರ್, ಕೂಳಿ ಅದಾವ್ರಿ ಸರ್. ಕೂಳಿಗಾದ್ರೂ ಅವ್ರು ಒಯ್ತಾರೆ, ನಮ್ಮ ಅಕ್ಕ ಅವ್ರ ಅಂತ ನಮ್ಮ ಅಕ್ಕವ್ರು ಬರ್ತಾರೆ ಸರ್, ನಮ್ಮ ತಂಗಿಯವ್ರು ಅದಾರ್ರಿ, ಅವರು ಬಂದು ಒಯ್ತಾರೆ ಸರ್. ಆದ್ರೂ ನಾವು ಅಟ್ಟೆನು ಇದು ಮಾಡ್ಕಿಂದ್ರೆ ಒಂದು 10 ಕಟ್ಟ ಆಯ್ತಂದ್ರೆ ನಮ್ಮ ಒಂದು 5 ಕಟ್ಟ ನನಗೆ ಒಂದು ವರ್ಷಿಗೆ ಹೋದ್ರು ಉಳಿಕಿದ ಒಂದು 5 ಕಟ್ಟ ನಾವು ದಾನ ಧರ್ಮ ಅನ್ರಿ ಸರ್. ಮತ್ತೆ ಅದೊಂದು ಇದು ಬರ್ತದ್ರಿ ಸರ್, ಹಬ್ಬ ಬರ್ತದ್ರಿ ಸರ್, ಅದು ನಮ್ದು ನಾಗರಮಾಸಿ. ಆ ನಾಗರಮಾಸಿ ಒಳಗೆ ಕಂಪಲ್ಸರಿ ಅದು ಇದಕ್ಕೆ ಬೇಕ್ರಿ ಸರ್, ಪೂಜಾಕ್ರಿ ನವಣಿ. ನವಣಿ ಒಯ್ದಕ್ಕಿಂದ್ರೆ ಅವಾಗ ಬಾನ ಮಾಡಕ್ಕೂ ಅವಾಗ ನಮ್ಮ ತಾಯಿಯವರು ಒಂದು ಸ್ವಲಿಗೆಗೆ 200 ರೂಪಾಯಿ ಸ್ವಲಿಗೆ ಹಂಗೆ ನಾವು ಮಾರಿ ಬಂದಿನ್ರಿ ಸರ್. ಅಂದ್ರೆ ಅದು ಪ್ರೊಸೆಸಿಂಗ್ ಮಾಡಿದ್ರಿ ಸರ್ ನವಣಿ ಅಕ್ಕಿ ಅಂತ ಹೇಳ್ರಿ. ಬೀಜದ ಸಲುವಾಗಿ ನವಣಿ ರೈತರಿಗೆ ಕೊಡ್ತಾ ಇದ್ರಿ ನೀವು ಸರ್? ಪುಕಾಟ್ ಕೊಟ್ಟಿನ್ರಿ ಸರ್ ಬೀಜದ ಸಲುವಾಗಿ ಅಲ್ರಿ ಸರ್. ನಾನ್ ಯಾರು ಬಿತ್ತಾರ ಅಂತ ಹೇಳಿದ್ರೆ ಇದೇ ಸರ ಒಂದು 10 ಜನ ರೈತರು ನನ್ನ ಹತ್ರ ಒಯ್ದಾರಿ ಸರ್. ಅದು ಬೇಡಿಕೆನೂ ಅದಾರಿ ಸರ್. ಮೊದಲು ನಾನೇ ನಮ್ಮ ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆ ಆತ್ಮದವರು ನನಗೆ ಬೀಜ ಕೊಟ್ಟಿದ್ದಾರೆ ಸರ್ ಫ್ರೀ. ಅವ್ರ ಬೀಜದಿಂದ ನಾನು ಮಿನಿಮಮ್ ಏನಿಲ್ಲ ಒಂದು 50-60 ಜನ ರೈತರು ನನ್ನ ಬಳಿ ಒಯ್ದು ಬಿತ್ತಾರೆ ಸರ್. ಅವರು ಏನು ಭಾಳ ಬಿತ್ತಿಲ್ಲ ಸರ್. ಕಡೆಗೆ ಎಲ್ಲಿ ಬಿತ್ತಲಿಲ್ಲ ಅಂದ್ರೆ ತಾವು ತೆಲಿಸಾಲ ಅಂತೇಳಿ ಬರ್ತದ್ರಿ ಸರ್ ನಮ್ಮಲ್ಲಿ. ಈಗ ಒಂದು ಸಜ್ಜಿ ಬಿತ್ತಿದ್ವಿ, ಸಜ್ಜಿ ತೆಲುಗುಂಬ ಹೊಡಿಯುದು ಹಂಗ. ನೀವು 4 ಸಾಲ ಹಾಕೋರಿ, ನೀವು ಭಾಳ ಮಾಡೋದು, ನೀವು ಪ್ರೊಸೆಸಿಂಗ್ ಆತೈತೆ, ನಿಮ್ಮ ಮನೆ ಪುರಿತಾಗ ನೀವು ಉಂಡ್ರಿ ತಿಳ್ಕೊಂಡು. ನಾವು ಮಿನಿಮಮ್ ಒಂದು 50 ಜನ ರೈತರೇ ನನ್ನ ಕಡೆಯಿಂದ ಬೀಜ ಒಯ್ದಾರೆ ಸರ್. ಎಲ್ಲರಿಗೂ ಒಂದು ಗೆದ್ದು ನನ್ರಿ 1 ಕೆಜಿ ಅಟ್ಟು ಬೀಜ ಎಲ್ಲರಿಗೂ ಕೊಟ್ಟೇನ್ರಿ ಸರ್. ಮಿನಿಮಮ್ ಒಂದು ಕಟ್ಟ ಅಂದ್ರೆ ಒಂದು 50 ಕಿಲೋ ಬ್ಯಾಗ್ ಅವರಿಗೆ ನಾವು ಏನಾದರೂ ಫ್ರೀ ಇಟ್ಟೇನ್ರಿ ಸರ್. ಯಾರು ಕೇಳಿದವ್ರಿಗೆ ನನಗೆ 1 ರೂಪಾಯಿ ಬೇಡ, ನೀವು ಬೆಳೆದು ಉಣ್ತಿದ್ರೆ ಅಂದ್ರೆ ನಮ್ಗೆ ಸೋ ಸಂತೋಷ ಅದ. ನೀವು ಆರೋಗ್ಯವಾಗಿದ್ರೆ ಅದಕ್ಕಿಂತ ಹೆಚ್ಚು ಇದು ಒಳ್ಳೆಯದು ಇದು ಇಲ್ಲ, ಅದಕ್ಕೆ ನೀವು ಇದು ಒಯ್ಯಿರಪ್ಪ ಅಂತ ನಾ ಭಾಳ ಜನಕ್ಕೆ ನಾ ಕೊಟ್ಟೇನ್ರಿ ಸರ್. ಅದ್ರಾಗ ನೆವಣಿ ಒಳಗ ಅಂದ್ರೆ ಎರಡು ಮೂರ್ ತರ ಅದಾವ್ರಿ ಸರ್. ಒಂದು ಕೆಂಪು ನೆವಣಿ ಬರ್ತಾರೆ, ಒಂದು ಕರಿ ನೆವಣಿ ಬರ್ತಾರೆ ಸರ್, ಒಂದು ಬಿಳಿ ನೆವಣಿ ಬರ್ತಾರೆ. ಮೂರು ನೆವಣಿನೂ ನಾ ಬೆಳೆದೇನ್ರಿ ಸರ್. ನನ್ನ ಬಲ್ಲಿ ಹೋದ್ಸರ ಕೆಂಪು ನೆವಣಿ ಇದೈತಿಲ್ರಿ ಸರ್. ಒಬ್ರು ಇಲ್ಲೇ ಚೋರಿಗೆ ಅವರು ಭಾರತೀಯ ಅಕ್ಕೋರ್ ಅಂತೇಳಿ ಅದಾರ್ರಿ. ಆ ಭಾರತೀಯ ಅಕ್ಕೋರು ನಾನು ಕೊಟ್ಟಿದ್ರಿ ಬೀಜ, ನೀವು ಬರೀ ಹಾಕ್ರಿ ಮಲ್ಲವಣ್ಣ ಅವ್ರ ಅಂತೇಳಿ. ನಾವು ಈ ಸರ ನಾ ಅವೇ ಇಟ್ಕೊಂಡಿದ್ದೀನಿ ಸರ್ ಬೀಜ. ಅಷ್ಟೇ ನಾನು ಒಂದು ಅರ್ಧ ಕಟ್ಟಾಗೈತ್ರಿ, ಸುಮ್ಮನೆ ಒಂದು ತೊಡೆ ಚೆಲ್ಲಿದ್ರಿ ಸರ್. ತೊಗೊಂಡಿದ್ದು ಇದು ಮಾಡ್ಕೊಂಡು ಇಟ್ಟಿನಿ, ಅವೇ ಇನ್ನು ಮತ್ತೆ ಮುಂದಿನ ಸರ ಕೊಟ್ಬಿಡ್ತೀನಿ ಸರ್. ನಮ್ಮ ರೈತರಿಗೆ ಹೈನನ್ನು ಮಾಡ್ತೀರಿ ನೀವು ಸರ್? ನಾನು ಎರಡು ಎಮ್ಗಳು ಅದಾವ್ರಿ ಸರ್. ಒಂದು ಆಕಳ ಅದ್ರಿ, ಜೀವಾಮೃತ ಮಾಡ್ಲಕ್ಕ ಅದೊಂದು ಆಕಳ ಹಲ್ಲ, ನಾವು ಏನು ಇದು ಮಾಡಲ್ರಿ. ಜೀವಾಮೃತ ಮಾಡ್ಲಕ್ಕ ಅದೊಂದು ಆಕಳ ಇಟ್ಕೊಂಡಿನಿ ರೀ. ಉಳಿಕಿದ ಎಮ್ಮೆದು ಏನಾದ್ರಿ ಸರ್, ಮೊಸರು ಮತ್ತು ಬೆಣ್ಣೆ ಮಾರ್ತೀವ್ರಿ ಸರ್. ಮೊಸರ ಡೈಲಿ ಎರಡು ಎಮ್ಗಳು ಹಿಡ್ತಾವ್ರಿ ಸರ್. ಎರಡು ಎಮ್ಗಳು ಅಂದ್ರೆ ಒಂದೊಂದು ಸಲಿಗೆ ಅಂತಂದ್ರೆ ಒಂದು ನೂರಿಂದ 150 ರೂಪಾಯಿ ಮೊಸರಿ ಸರ್. 300 ರೂಪಾಯಿ ಬೆಣ್ಣೆ ರೀ ಸರ್. ಅರ್ಧ ಕೆ ಜಿ ಬೆಣ್ಣೆ ಹೊಡ್ತಾರೆ ಸರ್. ಅರ್ಧ ಕೆ ಜಿ ಬೆಣ್ಣೆ 600 ರೂಪಾಯಿ ಕೆ ಜಿ ಬೆಣ್ಣೆ ಅದ್ರಿ ಸರ್. ಅರ್ಧ ಕೆ ಜಿ ಬೆಣ್ಣೆಗೆ 300 ರೂಪಾಯಿ ರೀ, 150 ರೂಪಾಯಿ ಮೊಸರು ಆಗುತ್ತೆ ಸರ್. ಉಳಿಕಿದ್ದು ನಾಲ್ಕು ಆಡುಗಳು ಅವು ಮೂರು ಮರಿ ಹಾಕ್ತಾವ್ರಿ ಸರ್. ಈಗ ಆಲ್ರೆಡಿ ಮೂರು ಮರಿ ಹಾಕಿ, ಮೂರು ಮರಿ ಆರು ಮರಿ ಅದಾವ್ರಿ ಸರ್. ನಾಲ್ಕು ಒಂದು ಮರಿ ಅದಾವೆ, ಎರಡು ಹೆಣ್ಣು ಮರಿ ಅದಾವ್ರಿ ಸರ್. ಅವೇ ನಮ್ಮ ವರ್ಷದೊಳಗೆ ಎರಡು ಸಲ ಇದು ಆಗ್ತದ್ರಿ ಸರ್, ಮೂರು ಸಲ ರೀ. ನಾಲ್ಕು ತಿಂಗಳಿಗೊಮ್ಮೆ ಇದು ಮಾಡಿಬಿಡ್ತಾವ್ರಿ ಸರ್. ಅವು ನಾವು ನಾಲ್ಕು ತಿಂಗಳಿಗೆ ನಾಲ್ಕು ಅಂತ ಎರಡು ಮರಿಗಳು ಅಂತಂದ್ರೆ ಅದರಿಂದ ಒಂದು 20,000 ರೂಪಾಯಿ ನಮ್ಗೆ ಲಾಭ ಅದ ಸರ್. ಈ ಹೈನುಗಾರಿಕೆಯಿಂದ ದಿನ ನಮ್ದು ಹೈನುಗಾರಿಕೆ ಮತ್ತು ತರಕಾರಿದಿಂದ ನಮ್ಮ ದಿನ ನಮ್ಮ ಬರ್ತಕ್ಕಂಥ ಖರ್ಚು ಇದು ಮತ್ತು ನಮ್ಮ ಈ ಮದುವೆ ಆಸ್ಪತ್ರೆ ಖರ್ಚು ಏನೋ ನಾರ್ಮಲ್ ರೀ ಸರ್. ಅದು ಬಿಟ್ರಂತೂ ಏನೂ ಇರಲ್ರಿ ಸರ್. ನಾರ್ಮಲ್ ಇವೇ ಮನ್ಯಾಗ ಡಿಲೆವರಿ ಇದು ಅವೇ ಏನು ನಮ್ಗೆ ಖರ್ಚು ರೀ ಸರ್. ಉಳಿಕೆದ್ದು ಯಾವುದೋ ಥರದ ಆಸ್ಪತ್ರೆಗೆ ನಾವು ಭಾಳ ಹೋಗೋದಿಲ್ಲ ಸರ್, ಭಾಳ ಹೋಗೋದಿಲ್ಲ ಸರ್. ಇನ್ನೇನಿದ್ರು ನಾವು ಕಾಯಿಪಲ್ಯ ತಿನ್ನೋದ್ರಿಂದ ನಮ್ಗೇನು ಇದು ಅನ್ಸಿಲ್ಲ ಸರ್. ಏನು ನಮ್ಮಲ್ಲಿ ಎಲ್ಲ ಅಣ್ಣ ತಮ್ಮ ನಾವು ಎಲ್ಲರೂ ನಾವು ವಿಭಕ್ತ ಕುಟುಂಬ ಇರೋದ್ರಿಂದ ನಮ್ಗೇನದು ಇದು ಆರೋಗ್ಯ ಸಮಸ್ಯೆನೂ ಭಾಳ ಇಲ್ಲರಿ ಸರ್. ನಮ್ಮ ಅಪ್ಪವರು 80 ಏಜ್ ಅದರಿ ಸರ್. ಇನ್ನೂ ಆದರೂ ಅವರೇ ಎಮ್ಮೆ ಮೇಯಿಸ್ಕೊಂಡು ಬರೋದು, ಇದು ಅವರೇ ಹಾಲು ಹಿಂಡೋದು ಅವರೇ ಮಾಡ್ತಾರೆ ಸರ್. ಹಾಲು ಹಿಂಡೋದು ಮಾಡ್ತಾರೆ, ಇದು ಅವ್ರಿಗೆ ಕೈಕೊಂಡು ಬರ್ತಾರೆ, ಮತ್ತೆ ಇದು ಅವ್ರಿಗೆ ಮೇವು ನೀರು ಅವರೂ ಮಾಡ್ತಾರೆ ಸರ್, ನಾವು ಮಾಡ್ತೀವಿ ಸರ್. ನೀವು ಆಗಲೇ ಒಂದು ಮಾತು ಹೇಳಿದ್ರಿ ಏನಂತಂದ್ರೆ ಕಾಯಿಪಲ್ಯದ ಎಲ್ಲ ಜವಾರಿ ಬೀಜಗಳನ್ನ ನಾನು ಉಪಯೋಗ ಮಾಡ್ತಾ ಇದ್ದೆ ಅಂತ ಹೇಳಿ. ಈಗ ಜವಾರಿ ಬೀಜಗಳನ್ನ ಉಪಯೋಗ ಮಾಡ್ತಾ ಇದ್ರಿ? ನಾ ಈಗಾದ್ರೂ ಜವಾರಿ ಬೀಜ ಯೂಸ್ ಹಮೇ ಜವಾರಿ ಐತ್ರಿ ಸರ್. ಮೆಂತಿ ಪಲ್ಯ ಜವಾರಿ ಐತ್ರಿ ಸರ್. ನಾವು ಆ ಮಾರ್ಕೆಟ್ ಇಂದ ಯಾವ್ದು ಬೀಜ ಕೊಂಡು ತೊಂಬರಲ್ಲ ಸರ್. ಏನೋ ಬಹಳ ಸ್ವಲ್ಪ ಹೇಳಿಲ್ಲ ಅಂದ್ರಿ ಸರ್. ಅದನ್ನು ಆದಂತ ನಮ್ಮ ಹತ್ರ ಒಂದು ಕಿರಾಣಿ ಅಂಗಡಿ ಇದ್ರಿ ಸರ್, ಅಲ್ಲಿ ಜವಾರಿನೇ ಬೀಜ ಸಿಗ್ತಾವ್ರಿ. ಇಲ್ಲಿ ಬಿರಾದರ್ ಅಂತೇಳಿ ಅವ್ರ ಹತ್ರ ತಂದಕ್ಕೆ ನಾವು ಬೀಜ ಮಾಡ್ತೀವಿ. ಈಗ ಮತ್ತೆ ನಾನು 4-5 ಸೊಲಿಗೆ ಹಮೇಜ ಇದು ಮಾಡಿದ್ರಿ ಸರ್, ಕೊತ್ತಂಬರಿ ಬೀಜ ರೀ ಬಡದಕ್ಕಿಂದ್ರ ಇದು ಮಾಡಿ ಇಟ್ಟಿವ್ರಿ ಸರ್. ಇನ್ ನಾಳೆ ಮತ್ತೆ ನಮ್ಗೆ ಇದು ಬೇಕಾಯ್ತಂದ್ರೆ ಮತ್ತೆ ಹಾಕ್ಬಿಡ್ತೀವ್ರಿ. ಪುಂಡಿ ಬೀಜನು ಮನೆಯಿಂದೇ ಮಾಡ್ತೀವ್ರಿ ಸರ್. ಸೊಬ್ಬಸಿಗಿನ ಮನೆಗೆ ಮಾಡ್ತೀವ್ರಿ, ಹುಣ್ಚಿ ಪಲ್ಯ ಮನೆಗೆ ಮಾಡ್ತೀವ್ರಿ ಸರ್, ಮತ್ತೆ ಇದು ಇದ್ರದ್ರಿ ಸರ್. ಪಾಲಕ್ನು ಮನೆಗೆ ಮಾಡ್ತೀವ್ರಿ ಸರ್. ಮತ್ತೆ ಇನ್ನು ಉಳ್ಕೇದ ಬೀಜ ಅಂತೂ ತಿಪ್ಪರಿಕಾಯಿನು ಮನೆಗೆ ಅವೇ ಬೀಜನೇ ಹೊಳ್ಳಿ ಇದು ಮಾಡ್ತೀವ್ರಿ ಸರ್. ಒಂದೊಂದು ಚಲೋ ಕಾಯಿ ಇದ್ದು ಬಿಟ್ಟು ಬಿಡ್ತೀವ್ರಿ ಸರ್. ನಾವು ಚಲೋ ಕಾಯಿ ಬಿಟ್ಟವಂದ್ರೆ ತಿಪ್ಪರಿಕಾಯಿನು ಬರ್ತದ್ರಿ ಸರ್, ಸೌಂತೆಕಾಯಿ ರೀ, ಮತ್ತೆ ಅವು ಕುಂಬಳಕಾಯಿ ರೀ ಸರ್, ಇಶ್ಕುಂಬಳ ಅಂತ ಬರ್ತದ್ರಿ ಸರ್, ಬಿಳಿ ಕುಂಬಳ, ಇವೆಲ್ಲ ತರದ ಬೀಜ ನಾವು ಮನೆಗೆ ಮಾಡ್ಕೊಂಡು. ಬದ್ನೆಕಾಯಿ ಟೊಮೆಟೊ ಬೆಂಡೆ ಇಲ್ಲ ಸರ್, ಅವು ಇದು ಆಗುದಿಲ್ಲರಿ ಸರ್. ಆದ್ರೆ ಅವು ಬೇರೆ ಕಡೆ ತಂದು ನರ್ಸರಿಯಿಂದ ಅಗಿ ತಂದು ಹಚ್ಚಿಬಿಡ್ತೀವ್ರಿ ಸರ್. ನರ್ಸರಿಯಿಂದ ಬದ್ನೆಗೆ ಮತ್ತು ಟೊಮೆಟೊಗೆ ನರ್ಸರಿಯಿಂದ ತರ್ತೀವಿ ಸರ್. ಮತ್ತು ಇದು ರೀ ಉಳ್ಳಿಗಡ್ಡಿನೂ ಮನೆಯೊಳಗೆ ಮಾಡ್ತೀವಿ. ಉಳ್ಳಿಗಡ್ಡಿ ನಾವು ಕೊಯ್ದಂತ ಉಳ್ಳಿಗಡ್ಡಿನೇ ನಾವು ಗಂಡು ಮಾಡಿ ಅವೇ ಬೀಜ ಮಾಡ್ಕೋತೀವಿ ಸರ್. ಅವೇ ಬೀಜ ಮಾಡಿ ಅವೇ ಹಾಕ್ತೀವ್ರಿ. ಮತ್ತು ಮೆಣಸಿನ ಬೀಜನೂ ನಾವು ಮನೆಯಿಂದ ಉಪಯೋಗ, ಎರಡೇ ರೀ ಸರ್ ನಾವು ಕೊಂಡು ತರೋದು. ಒಂದು ಬೆಂಡಿ, ಇನ್ನೊಂದು ಬದನೆ, ಇವೆರಡೇ ಬೀಜ ನಾವು ಕೊಂಡು ಮಾರ್ಕೆಟಿಂದ ತರೋದ್ರಿ ಸರ್. ಇಲ್ಲಾಂದ್ರೆ ನರ್ಸರಿಯಿಂದ ತಂದು ಹಚ್ತೀನಿ ರೀ. ಅದು ಬಿಟ್ರಿ ನಾವು ಉಳ್ಕಿದ ಬೀಜ ನಾವು ಮನೆಯಾಗೆ ಪ್ರೊಸೆಸಿಂಗ್ ಮಾಡ್ತೀವಿ. ಮೊನ್ನೆ ಒಬ್ರು ನಮ್ಮ ದಿಂಡಾರ ಊರಿನವರು ಪಾಟೀಲ್ ಅಂತೇಳ್ರಿ, ಒಳ್ಳೆ ರೈತರು, ಅವ್ರು ನನ್ನ ಹತ್ರ ಬಂದ್ಕಿಂದ್ರೆ 15 ತರದ ಬೀಜ ಒಯ್ದರಿ ಸರ್. ಅವರು 15 ತರದ ಬೀಜ ನಾನು ಕೊಡಪ್ಪ ಅಂತೇಳಿ ಅಲ್ಲಿಂದ ದಿಂಡಾರಿಂದ ಬಂದಿರಿ. ಇಲ್ಲಿ ನಮ್ಮ ಕೆವಿಕೆದೊಳಗ ವಿ ಕೆ ಸೂಪರ್ ಸ್ಟಾರ್ ಇದು ಐತ್ರಿ ಸರ್, ಪ್ರಶಸ್ತಿ ವಿತರಣೆ ಮಾಡಕತ್ತಿದ್ರಿ. ಅವರು ಪಾಪ ಇಲ್ಲಿಗೆ ಬಂದಿದ್ರು, ಬಂದಾಗಾರ ನನ್ನ ಹತ್ರ ನನ್ನ ತೋಟಕ್ಕೆ ಬಂದು ನಮ್ದೆಲ್ಲ ವೀಕ್ಷಣೆ ಮಾಡಿಕೊಂಡು ಅವ್ರು ನನಗೆ ಅಡ್ವಾನ್ಸ್ ಹೇಳಿದ್ರಿ, ಮಲ್ಲವರು ನಮ್ಮ ಬೀಜ ಬೇಕ್ರಿ ಅಂತಂದಿದ್ರು, ಬಂದು ಒಯ್ರಿ ಅಂತ ಹೇಳಿದ್ರಿ. ಅವ್ರು ಬಂದು ಪ್ಯಾಕ್ ಮಾಡ್ಕೊಂಡು ಒಯ್ದು ಹೋಗಿದ್ರು. ಸಂತೋಷ, ನೀವು ಇಷ್ಟೆಲ್ಲ ಮಾಡಿದಿರಿ ಮತ್ತೆ ನಿಮಗೆ ಸತ್ಕಾರ ಪುರಸ್ಕಾರ ಆಗಿರ್ಬೇಕಲ್ಲ, ಸಿಕ್ಕಿರ್ಬೇಕಲ್ಲ. ನಮ್ಗೆ ಆತ್ಮ ಮತ್ತು ಕೃಷಿ ಇಲಾಖೆಯಿಂದ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಅಂತೇಳಿ ಪ್ರಶಸ್ತಿ ಕೊಟ್ಟಿದ್ದರಿ ಸರ್. 2018 2019 ಸರ್ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಅಂತೇಳಿ ಕೊಟ್ಟಿದ್ದರಿ. 2020-21 ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಬಹಳ ಸಂತೋಷ. ಮಲ್ಲಪ್ಪ ಅವರು, ಒಂದು ಕೇಳ್ತೀನಿ, ಈಗ ತಾವು ಹೇಳಿದ್ರಿ ಮಾರ್ಕೆಟ್ ಮಾಡುವಾಗ ನಿಮ್ಮ ತಾಯಿಯವರೇ ಮುಂಜಾನೆ ಹೋಗಿ ಮಾರ್ಕೊಂಡು ಎಲ್ಲ ಸಂತಿಗೆ ಹೋಗಿ ಬರ್ತಾರ ಅಂತ ಹೇಳಿದ್ರಿ. ಹೊಸ ಹುಡುಗರಿಗೆ ಯಾಕೆ ಹಚ್ಚಂಗಿಲ್ಲ ನೀವು ಕೆಲಸಕ್ಕೆ? ಹೊಸ ಹುಡುಗರು ಹೋಗ್ತಾರೆ ಸರ್. ಈಗ ನಮ್ಮ ತಾಯಿಯವ್ರಿಗೆ ಹೋಗ್ಲಿಲ್ಲ ಅಂದ್ರೆ ಸರ್ ನಮ್ಮ ಮನೆಯವ್ರು ಹೋಗ್ತಾರ್ರಿ, ಇಲ್ಲ ನಮ್ಮ ಅತ್ತಿಗೆಯವ್ರು ಹೋಗ್ತಾರೆ, ಇಲ್ಲ ನಾ ಹೋಗ್ತೀನಿ ಸರ್. ನಾವ್ ಹೋದೇವ್ ಅಂತಂದ್ರ ಈಗ ಮಾರ್ಕೆಟ್ ನಾಗ ನಮ್ಗ ಒಂದ್ ಸ್ವಲ್ಪ ನಾವು ಬಹಳ ಜನ ಕೂನಿರೋದ್ರಿಂದ ನಾವು ಹಂಗೆ ಹೋಗ್ತದ್ರಿ ಸರ್. ಅದಕ್ಕಾಗಿ ನಮ್ಗೇನಂತಾರೆ, ನೀವು ಹೋದ್ರಿ ಅಂದ್ರೆ ಏನೂ ಇಲ್ಲ, ನೀವೆಲ್ಲ ಬಿಡಾನೆ ಮಾಡಿ ಬರ್ತೀರಿ ಅಂತೇಳಿ ನಮ್ಮ ತಾಯಿಯವ್ರು ಹತ್ತಿರ್ತಾರೆ. ಅದಕ್ಕಾಗಿ ನಾವು ಬರೇ ಒಯ್ದು ಕೊಟ್ಟು ಬರೋದು ಅಟ್ಟೆ ಕೆಲಸ ರೀ ಸರ್. ಕೊಟ್ಟು ನಮ್ಮ ತಾಯಿಯವ್ರು ಏನ ಊರಿಗಾರ ಹೋಗಿದ್ರು ಅಥವಾ ಏನಾದ್ರು ಒಂದ್ ಸ್ವಲ್ಪ ಸಮಸ್ಯೆ ಆಗಿತ್ತಂದ್ರೆ ನನ್ನ ಮನೆಯವ್ರು ಹೋಗ್ತಾರೆ ಸರ್, ಇಲ್ಲ ನಮ್ಮ ಅತ್ತಿಗೆಯವ್ರು ಹೋಗಿ ಅಂದ್ರೆ ಮಾರ್ಕೆಟ್ ಮಾಡ್ಕೊಂಡ್ ಬರ್ತಾರೆ ಸರ್. ಅಲ್ಲ, ಈಗ ನೀವು ಬೆಳೆದಿರ್ತಿರಲ್ಲ, ನೀವು ಎಷ್ಟು ಶ್ರಮ ಪಟ್ಟಿರಿ ಅಂತ ನಿಮಗ್ ಗೊತ್ತಿರ್ತದ, ಅದ್ರ ಬೆಲೆ ಎಷ್ಟು ಅದ ಅನ್ನೋದು ನಿಮಗ್ ಗೊತ್ತಿರ್ತದ, ಆ ಬೆಲೆನ ಹೇಳೋದೇನು ತಪ್ಪಿಲ್ಲಲ್ಲ ಸರ್. ಅದು ಬೆಲೆ ಕೊಡ್ತಾರಿ ಸರ್, ಅವರು ಕೊಡ್ತಾರಿ ಸರ್. ಆದ್ರೆ ನಮ್ಮದು ರೈತರ ಧರ್ಮ ಏನದ್ರಿ ಸರ್, ಅವರು 10 ರೂಪಾಯಿ ಕೊಟ್ಟಿದ್ರೆ ನಾವು ಒಂದು 15 ರೂಪಾಯಿ ಕೊಡಬೇಕಾಗ್ತದೆ ಸರ್ ಮ್ಯಾಲ್. ಕಡೆಗೆ ಒಂದು 5 ರೂಪಾಯಿ ಇದ್ರೆ ನಾವು ಹೆಚ್ಚು ಕೊಡಬೇಕ್ರಿ. ಈಗ ನಮ್ಮ ತಾಯಿಯವ್ರು ಹತ್ತಿರ್ತಾರ, ಅವ್ರು ಬೆಳೆದಿರ್ತಾರ, ಅವ್ರು ಹರಿದಿದ್ದು ಗೊತ್ತಿರ್ತಾರೆ, ನಮಗೂ ಗೊತ್ತಿರ್ತಾರೆ ಸರ್. ಕೊಟ್ಬಿಡಮ್ಮ ಅಂತೇಳಿ ನಾವು ಹೇಳ್ತಿರ್ತೇವೆ, ಅವ್ರಿಗೆ ಇದು ಆಗುದಿಲ್ಲರಿ. ಆದ್ರೂ ಅವರು ನಮ್ಮ ತಾಯಿಯವ್ರದ್ದು ದೊಡ್ಡ ಮನಸ್ಸು ಸರ್. ಯಾವಾಗಲೂ ನಾವು ಬಂದು ನಿಂತರು ನಮಗೆ ಯಾರೇ ಮಾತಾಡ್ಸಿದ್ರೆ ಅಂದ್ರೆ ಹಿಂದೆ ನಿಂತು ಆಯ್ತೇಳಿ ನಡೀತದೆ ಹೋರಿ ಸರ್ ಅಂದ್ಬಿಡ್ತಾರೆ. ಒಳ್ಳೇದು ಮಲ್ಲಪ್ಪ ಖೂನಪ್ಪ ಗುಡ್ಲಾ ಅವರೇ, ಬಹಳ ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತಾಡಿ. ನಿಮ್ಮ ಸಾವಯವ ಕೃಷಿ ಮತ್ತೆ ಎಲ್ಲಾ ಏನು ನಿಮ್ಮ ಹೊಲದೊಳಗೆ ಇಂಚು ಬಿಡ್ಲಾರ್ದಂಗೆ ನೀವೇನು ಬೆಳೆಗಳನ್ನು ಬೆಳೀತಾ ಇದ್ದೀರಿ, ಒಂದಾದ್ಮೇಲೆ ಒಂದು ಬೆಳೆ ಬರ್ತಾ ಇದ್ದಾವೆ, ಮತ್ತೆ ದಿನ ಪೂರ್ತಿ ಪ್ರತಿ ದಿವಸ ನಿಮಗೆ ಒಂದು ಆದಾಯ ಬರುವಂತಹ ಒಂದು ವ್ಯವಸ್ಥೆ ಇದರಿಂದ ಆಗ್ತಾ ಇದೆ. ಅದರೊಳಗೆ ವಿಶೇಷವಾಗಿ ನಮ್ಮ ಒರಿಜಿನಲ್ ಬೀಜಗಳೇನದಾವ ಅವುಗಳನ್ನು ಕೂಡ ತಾವು ಕಾಯ್ದಿಟ್ಟಿದ್ದೀರಿ, ಇದು ಬಹಳ ಮುಖ್ಯವಾದಂತಹದ್ದು. ಮತ್ತೆ ಆರೋಗ್ಯದ ಕಡೆ ಕೂಡ ನಿಮಗ ಆರೋಗ್ಯ ಅಷ್ಟೇ ಅಲ್ಲ, ಉಳಿದವರ ಆರೋಗ್ಯ ಕೂಡ ಅದರ ಕಡೆಯೂ ತಾವು ಗಮನ ಕೊಡ್ತಾ ಇದ್ದೀರಿ. ನಿಮ್ಮಿಂದ ಇನ್ನು ಅನೇಕ ರೈತರಿಗೆ ಒಳ್ಳೆ ಮಾರ್ಗದರ್ಶನ ಆಗಲಿ, ಒಳ್ಳೆ ಶಿಕ್ಷಣ ಸಿಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ. ಯಾರಾದರೂ ನಿಮ್ ಜೊತೆ ಮಾತಾಡಬೇಕು ಅಂತಂದ್ರೆ ನೀವು ನಿಮ್ಮ ಮೊಬೈಲ್ ನಂಬರ್ ನ ಹೇಳ್ತೀರಿ? 9883-6615 ಈ ನಂಬರ್ ಗೆ ನನಗೆ ಯಾವಾಗಾದ್ರೂ ಯಾರ ರೈತರು ಮಾಹಿತಿ ಬೇಕಾದ್ರೂ ನನ್ನನ್ನು ಸಂಪರ್ಕಿಸಿ ನನ್ನ ಕಡೆಯಿಂದ ಸಲಹೆಯನ್ನು ಪಡಿಬಹುದು ಸರ್. ಮಲ್ಲಪ್ಪ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9880236615 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಮಲ್ಲಪ್ಪ ಗುಡ್ಲಾ ಅವರ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ವಿಶೇಷವಾಗಿ ಏನು ತಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ, ಸಾವಯವ ಕೃಷಿ ಇರಬಹುದು, ಸಿರಿಧಾನ್ಯಗಳನ್ನು ಬೆಳೆಯುವಂತಹದ್ದಿರಬಹುದು, ಅದನ್ನ ಬಳಸುವಂತಹದ್ದಿರಬಹುದು, ಇವೆಲ್ಲ ವಿಷಯಗಳ ಬಗ್ಗೆ ತಾವು ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ಪುತ್ರ, ಲೋಕ ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3600 ಸಸಿ ಐತೆ. ನರೇಗಾ ಇಲ್ಲದೆ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು, ಏನು ಬೆಳೆ ಆದರೂ ಮಾಡಬಹುದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರವಿರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಈಗ ಗಂಜ್ ಬಬ್ಲಾದ್ನ ರಮಾಬಾಯಿ ಸಂಘದ ಸದಸ್ಯರಿಂದ ಅಂಬೇಡ್ಕರ್ ಕುರಿತು ಪದಗಳನ್ನು ಕೇಳುವಿರಿ. ರಾಗ ಕೆರೆಯ ಮಾಡಿ ನಮ್ಯಾಲೆ ಬಟ ಮಾಡಿ ನಿಂತಾರ ಬಾಬ ಸೈಬ ಇಟ್ಟು ಮಾಡಿದವರ ಜನ್ಮ ಭೂಮಿಯ ಬೇಡವರ ಬಾಬ ಸೈಬ ಅಂಬೇಡ್ಕರ್ ಜನ್ಮ ಭೂಮಿಯ ಬೇಡವರ ಬಾಬ ಸೈಬ ಅಂಬೇಡ್ಕರ್ ಜನ್ಮ ಭೂಮಿಯ ಬೇಡವರ ಬಾಬ ಸೈಬ ಅಂಬೇಡ್ಕರ್ ಜನ್ಮ ಭೂಮಿಯ ಬೇಡವರ ಬಾಬ ಸೈಬ ಅಂಬೇಡ್ಕರ್ ಕೋಲಾವ ಕೆರ ಬೋಟ ಮೈಯಲ್ಲ ಕೆರ ಕೋಟ ಬಗಲಲ್ಲಿಡುದಾರ ಜನ್ಮ ಭೂಮಿಯ ಬೇಡವರ ಬಾಬ ಸಾಹೇಬ ಅಂಬೇಡ್ಕರ್ ಜನ್ಮ ಭೂಮಿಯ ಬೇಡವರ ಬಾಬ ಸಾಹೇಬ ಅಂಬೇಡ್ಕರ್ ಜನ್ಮ ಭೂಮಿಯ ಬೇಡವರ ಬಾಬ ಸಾಹೇಬ ಅಂಬೇಡ್ಕರ್ ಜನ್ಮ ಭೂಮಿ ಜನ್ಮಭೂಮಿ ಅಂಬೇಡ ಊರ ಬಾಬಾ ಸಾಹೇಬ ಅಂಬೇಡ್ಕರ್ ಹೈಟಲ್ ಓಟ ಮಾಡಿ ಸರಿ ಸರಿ ಸಾಲಿಯ ಕಲತ ಓಡ ಹುಡುಗರದ ಪಾಸ್ ಆಗಿ ಇಟ್ಟು ಮಾಡಿದವರೇ ಯಾರೇ ಜನ್ಮಭೂಮಿ ಅಂಬೇಡ ಊರ ಬಾಬಾ ಸಾಹೇಬ ಅಂಬೇಡ್ಕರ್ ಜನ್ಮಭೂಮಿ ಅಂಬೇಡ ಊರ ಜನ್ಮಭೂಮಿ ಅಂಬೇಡ ಊರ ಬಾಬಾ ಸಾಹೇಬ ಅಂಬೇಡ್ಕರ್ ದಿಲ್ಲಿ ಮಂದಿರ ದಾಳ ಮಾಡಿ ಟರಗಾರಿ ವಾಳ ಸಗಸಿ ನಳದಾರ ಶಿವನಿಗೆ ಜಯ ಭೇಮರಾಯ ಸಗಸಿ ನಳದಾನ ಶಿವನಿಗೆ ಜಯ ಭೇಮರಾಯ ಸಗಸಿ ನಳದಾನ ಶಿವನಿಗೆ ಸಾಕ್ಷಿ ನಡದಾರ ಶಿವನಿಗೆ ಜಯ ಭೀಮರಾಯ ಸಗಸೇನೆ ನಾಡದಾರ ಶಿವನಿಗೆ ಬಾಬಾ ಸಾಹೇಬ ರತ್ನಗಿರಿ ಜಿಲ್ಲಾ ಇಳದರ ಜಯ ಭೀಮರಾಯ ರತ್ನಗಿರಿ ಜಿಲ್ಲಾ ಇಳದರ ಜಯ ಭೀಮರಾಯ ರತ್ನಗಿರಿ ಜಿಲ್ಲಾ ಇಳದರ ಜಯ ಭೀಮರಾಯ ರತ್ನಗಿರಿ ಜಿಲ್ಲಾ ಭೀಮರಾಯ ರತ್ನಗಿರಿ ಜಿಲ್ಲಾ ಇಳದರು ಬಾಬಾ ಸಾಹೇಬ ಕಾರಿನ ಕುಂತ ಬರತರೋ ಜಯ ಭೀಮರಾಯ ಕಾರಿನ ಕುಂತ ಬರತರೋ ಜಯ ಭೀಮರಾಯ ಕಾರಿನ ಕುಂತೆ ಬರತರೋ ಬರದಾರೋ ಜಯ ಭೀಮರಾಯ ಸವಿಧಾನ ಯಲಿ ಬು ಸೀಟ ಕೊಟ್ಟರು ಜಯ ಭೀಮರಾಯ ಅವಗೊಂದು ಸೀಟ.